ಹೇಳ್ರಪ್ಪ ಇವರು ಬಂದಂತವರು ಯಾರು? ಅಲ್ಲ, ಇವರು ಬಂದಂತವರು ನಿನಗೇನು ಗುರ್ತಾಗಿಲ್ಲ. ಅಲ್ಲ, ಗುರ್ತಾಗದಕ್ಕೆ ತಮ್ಮನ್ನು ವಿಚಾರ ಮಾಡಿ. ಪ್ರಥಮದಲ್ಲಿ ಬಂದು ಇವರಿಗೆ ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ್ರಿ. ಇರ್ಲಿ, ಇದು ಅಲ್ಲದೆ ಮತ್ತೇನಂತಾರ? ಇವರಿಗೆ ಗಣಪತಿ ಗಣಪತಿ ಅಂತಾರ್ರಿ. ಏನು ಗಣಪತಿ ಗಣಪತಿ ಅಂತಾರ? ಹೌದು. ಇದು ಅಲ್ಲದೆ ಮತ್ತೇನಂತಾರ? ಅಲ್ರಿ, ಗಣಪತಿ ಅಂದ್ರೆ ಏನು? ಅಂದ್ರೇನು? ಗಣ ಮತ್ತು ಪತಿ ಎರಡು ಶಬ್ದಗಳನ್ನು ಕೂಡಿಸುವುದರಿಂದ ಈಶನೆಂದು ಅರ್ಥವಾಗುತ್ತದ. ಇಹ ಪ್ರಕೃತ ದೈವೋಜನ ಜೀವಸ್ವಾಂಕ್ಯಂತೆ ತೇಷಮೇಷ. ಏನು ಈ ಪ್ರಕೃತಿಯಿಂದ ಉದಯಿಸಲ್ಪಟ್ಟಂತ ಜೀವನು ಜೀವನು ವಿಶ್ವನು ವಿಶ್ವನು ರಾಜ್ಞನು ರಾಜ್ಞನು ಪರಮಾತ್ಮನು ಹೇಗಿರುತ್ತಾನೆ ಎಂಬುದು ಹೇಳಲಿಕ್ಕೆ ಬರುವಂತಿಲ್ಲ ಬರುವಂತಿಲ್ಲ. ಆದ್ದರಿಂದ ಈ ಜಡವಾದ ಈ ಪ್ರಪಂಚಕ್ಕೂ ಪ್ರಪಂಚಕ್ಕೂ 84 ಲಕ್ಷ ಜೀವರಾಶಿಗಳಿಗೆ ಆಶ್ರಯ ಭೂತನಾಗಿರ್ತಕ್ಕಂಥವನು ಯಾರು? ಯಾರು? ಆ ಈಶ. ಈಶ ಆ ಯಾವ ಈಶನ ಯಥಾರ್ಥ ಸ್ವರೂಪವನ್ನು ತಿಳ್ಕೊಂಡು ಇವರನ್ನು ನೀ ಪೂಜಾ ಮಾಡಿದ್ದಾದ್ರೆ ಮುಕ್ತಿ ಹೊಂತಿ. ಇಲ್ಲಿ ಏನು ಕಾರಣ ಬಂದ್ರೆ ಇವತ್ತು ಏನು ಉದ್ದೇಶವಾಗಿ ಬಂದಾರ? ಈ ಆಡುವಂತವ್ರಿಗೆ ಆಡುವಂತವರಿಗೆ ಈ ನೋಡುವಂತವರಿಗೆ ನೋಡುವಂತವರಿಗೆ ವರ ಕೊಡ್ಲಿಕ್ಕೆ ಬಂದಾರ? ಅವ್ರಿಗೆ ಕೊಡ್ತಾರ? ಚೇಷ್ಟ ಮಾಡಬಾರ್ದು, ಆಶೀರ್ವಾದ ಮಾಡ್ತಾ ಇದ್ದಾರ. ಏನ್ ಮಾಡಿದ್ರೆ ಮಾಡ್ತಾರ? ನೀನು ಸರಿಯಾಗಿ ಪೂಜಾ ಮಾಡಿಸಿದ್ದಾದ್ರೆ ಮಾಡ್ತಾರ. ಹಾಗಾದ್ರೆ ಪೂಜಾ ಮಾಡ್ತೀವಿ. ಪೂಜಾ ಸಾಹಿತ್ಯ ಎಂತಾವ್ ತರಿಸ್ತೀಪ ನೋಡ್ರಿ? ನವಲ್ಗಾರ ಬಸ್ಸಪ್ಪನ ಬಟ್ಟಲ್ಲ. ಇನ್ನು ಮೂರು ಕಾ ಚೇಷ್ಟ ಮಾಡಬಾರ್ದು. ಪನ್ನೀರ್ ಅಂದ್ರೆ ಏನಂತ ತಿಳ್ಕೊಂಡು? ಏನು ಸೂರ್ಯ ಉದಯ ಕಾಲದಲ್ಲಿ ಕಾಲದಲ್ಲಿ ಕಬ್ಬಿನ ಮೇಲಾಗಲಿ ಮೇಲಾಗಲಿ ಅಥವಾ ಈ ಕಡಿಕೆ ಮೇಲಾಗಲಿ ಮೇಲಾಗಲಿ ಬಿದ್ದಂತ ಇಬ್ಬನಿ ಉದಕವನ್ನು ತಂದು ಇವರಿಗೆ ಮುಖಮರ್ಜನೆ ಮಾಡಿಸಿ ಫಲಾರ ಸಾಹಿತ್ಯವನ್ನು ಕೊಟ್ಟು ಊಟ ಮಾಡಿಸಿ ಇವರಿಗೆ ಹೋಗಲು ಅಪ್ಪಣೆ ಕೊಟ್ಟುಬಿಡಿ. Come on. ಯಾರು ಯಾರು ಗುರುತಾಗಿಲ್ಲಲ್ಲ, ಗುರುತಾಗ್ಲಾರ್ಕ ತಮ್ಮ ವಿಚಾರ ಮಾಡ್ತಾರೆ. ಹಾಗಾದ್ರೆ ಕೇಳು, ಹೇಳ್ರಿಪ್ಪ. ಪದದಲ್ಲಿ ನನ್ನ ಹೆಸರಿಲ್ಲ, ನಿಮ್ಮ ಹೆಸರು ಬರಲಿಲ್ರಿ, ಅದಕ್ಕೆ ತಾವ್ಯಾರು ಅನ್ನೋದು ಗುರುತಾಗಲಿ. ಈ ಪದದಲ್ಲಿ ನನ್ನ ಹೆಸರಿದ್ರು ಕೂಡ ತಿಳುಕೊಳ್ಳುವಂತ ಶಕ್ತಿ ನಿನ್ನಲ್ಲಿಲ್ಲ. ನನ್ನಲ್ಲಿ ಇಲ್ರಿಪ್ಪ. ಹೋಗಲಿ ಬಿಡು, ಇಷ್ಟೊಂದು ವಿಚಾರ ಮಾಡತಕ್ಕಂಥವಳು ನೀನು ಯಾರು? ನನಗೆ ಮನುಷ್ಯರಂತಾರಿಪ್ಪ. ಏನೋ ಮನುಷ್ಯಳು ಮನುಷ್ಯಳು ಅಂತ. ಹೌದ್ರಿ, ಹಾಗಾದ್ರೆ ಈಗ ಸದ್ಯ ನಾನು ನಿನಗೆ ಮನುಷ್ಯಳು ಮನುಷ್ಯಳು ಅಂದ್ರೆ ಓ ಅಂತೀನವ? ಹಾಗನ್ನಾಕ್ ಬರಂಗಿಲ್ಲಲ್ರಿ, ಯಾಕಂದ್ರೆ ನಾಮ ಇರಬೇಕಾಗಿ. ಅದ ನಿನ್ನ ಹೆಸರೇನು ಅಂದ್ರೆ? ದೂತೆ ದೂತೆ ಅಂತಾರೆ. ನೀನು ಹುಟ್ಟಿದಾಗ ಹೌದು ಗುರು ಹಿರಿಯರು ಕೂಡಿ ಕೂಡಿ ಮತ್ತು ನಿನ್ನ ತಂದೆ ತಾಯಿಗಳು ಕೂಡಿ ನಿನಗೆ ದೂತೆ ದೂತೆ ಅಂತ ನಾಮಕರಣ ಮಾಡ್ಯಾರ. ದೂತೆ ಅಂದ ಮೇಲೆ ನೀನು ನನ್ನ ಭಕ್ತಳಾದೆ. ಹೌದಪ್ಪ, ಬಹಳ ಸಂತೋಷ ಆಯ್ತು. ಹೋಗ್ಲಿ ವಾ ದೂತೆ. ಅಂತೂ ನೀನು ಮನುಷ್ಯಳಾಗಿ ಹುಟ್ಟಿ ಬಂದ ಮೇಲೆ ಹೌದ್ರಿ ಈ ಮಾನವ ಜನ್ಮಕ್ಕೆ ಬಂದಿ ಅಂದ್ರೆ ಬಂದಿನಲ್ರಿ, ನೀನು ಮಾಡ್ತಕ್ಕಂತ ಕಾರ್ಯಗಳೇನು ಮತ್ತು ನಿನ್ನ ಗಳಿಕೆ ಏನವ ಸ್ವಲ್ಪ ಹೇಳು. ಇಪ್ಪ ನಮ್ ಗಳಿಸೋದೇನದಾರೆ? ಏನು ಏನೋ ಹಂಗ ತಿಂಗದ್ ಮಾಡ್ರಿ, 4 ಎಕರೆ ಜಮೀನ್ ತಗೊಂಡ್ರಿ. ಹಾ, 4 ಎಕರೆ ಜಮೀನ್ ತಗೊಂಡ್ರಿ ತಗೊಂಡ್ರಿ ಮತ್ತ ಮಾಡಿ ಒಂದು ಬೋರ್ ಹಾಕ್ಸಿನ್ರಿಪ್ಪ ಅದ್ರೊಳಗೆ. ಹಾ ಸಂತೋಷ. ಅದು ನೀರು 6 ಇಂಚ್ ಬಿದ್ದ್ರಿ. ಇರ್ಲಿ, ಮತ್ತೇನು ಗಳಿಸಿ? ಇದು ಅಂದ್ರೆ ಹೊಲ್ದಾಗ 4 ಎತ್ಕೊಳ್ರಿ, ಮನ್ಯಾಗ 4 ಎಮ್ಮಿ. 4 ಎಮ್ಮಿ ಈ ಊರಾಗ ಏನು 3 ಮದಲಿನ ಮನಿ ಅದಲ್ರಿ, ಅದನ್ನ ಅಂದ ನೋಡ್ರಿ. ಏನು ಊರೊಳಗೆ ಇರ್ತಕ್ಕಂತ 4 ದೋಮಜಲ್ ಮನೆ ಅದು ನಿಂದ? ನಂದರಿ. ಬಹಳ ಸಂತೋಷವಾದೋತೆ. ಮತ್ತ ಇದು ಅಲ್ಲದೆ 4 ಹುಡುಗರದಾರ್ರಿ, 4 ಮಂದಿ ಮಕ್ಕಳು. ಒಂದು ಮಾರುತಿ ಕಾರ್ ತಗೊಂಡ್ರಿ ಅವ್ರಿಗೆ ಅವ್ರಿಗೆ ಹತ್ತಕ್ಕ ಸಂತೋಷ. ಮತ್ತವ ಯಪ್ಪ ಎಲ್ಲಾ ಗಳಿಸಿನಿ ಹೇಂಚ್ ಮಾತ್ರ ಒಬ್ಬಕ್ಕೆ ಅಲ್ವಾ ದೋತೆ? ಇಷ್ಟೆಲ್ಲಾ ಬಹಳ ಬಹಳ ಗಳಿಸಿ ಕರೆ ಹೆಂತಿ ಒಂದ ಯಾಕೆ ಮಾಡ್ಕೊಂಡೆ? ಅವನೊಂದು 4-5 ಮಾಡ್ಕೋಬೇಕಾಗಿತ್ತು. ಒಂದಕ್ಕೆ ನೆಲೆ ಇಲ್ಲಿ ಎಲ್ಲಿ ಸಂದಕ್ಕೆ ಕೈ ಹಾಕೊಂಡ್ಕೊಂಡ್ರೆ ಒಂದ ಸಾಕು. ಹೋಗಲಿ ಬಿಡ ದೂತೆ, ಇಷ್ಟೆಲ್ಲಾ ಬಹಳ ಬಹಳ ಗಳಿಸಿನಂತ ಹೇಳ್ತಾ ಇದೆಯಲ್ಲ, ಇಷ್ಟರೊಳಗೆ ನಿನಗೆ ಅಗದಿ ಪ್ರೀತಿಯಾದಂತ ವಸ್ತು ಯಾವ್ದು ಅದನ್ನ ಹೇಳು. ಯಪ್ಪ ಅತಿ ಪ್ರೀತಿ ಅಂದ್ರೆ ನನ್ನ ಹೆಂಡತಿಯಿಂದ ಮಾತ್ರ ಒಂದ್ ಸುಖ ಆಗಿತ್ತು. ನಿನ್ನ ಹೆಂಡತಿ ನಿನ್ನ ಮ್ಯಾಗ ಬಹಳ ಕಾಜಿ ಅದ, ಬಹಳ ಪ್ರೀತಿ ಅದಳ. ನಿನಗೆ ಹೆಂಗ ಸುಖ ಆಯ್ತವ ನಿನ್ನ ಹೆಂಡತಿಯಿಂದ ಸ್ವಲ್ಪ ಹೇಳು. ನಮ್ಮ ಮನೆಯನ್ನ ಅವ್ರು ಕನ್ಯಾ ತೆಗೆದು ಬರ್ತೇನೆ, ನನ್ನ ಸ್ವಲ್ಪ ಸ್ವಲ್ಪ ಸುಖ ಆಗಕತ್ತೆ. ಅಂದ್ರೆ ಮೊದಲು ನಿನಗೆ ಕನ್ಯಾ ತೆಗೆದು ಬರ್ತೇವ ಅಂತ ಅಂದಾಗ ನಿನಗೆ ಸುಖ ಚಲುವಾಯ್ತು? ಸುಖ ಶುರು ಆತ್ರಿ. ಮತ್ತ ಆಮೇಲೆ ನಿಶ್ಚಯ ಮಾಡಿ ಬಚ್ಚಿಗೆ ಹಾಕೊಂಡು ಬಂದು ತಮ್ಮ ಅನ್ಕೊಡ್ದು ಸ್ವಲ್ಪ ಅದ್ರಾಗ ಮತ್ತೆ ಹೆಚ್ಚಿನ ಸುಖ. ಆಮೇಲೆ ಮದುವೆ ಆಗಿ ನನ್ನ ಹೆಂಡತಿ ಕರ್ಕೊಂಡು ಬಂದ್ರಿ, ಬರೇ ಸುಖಾನೇ ಸುಖ, ಸುಖಾನೇ ಸುಖ, ಸುಖ. ಇರ್ಲಿ ಸಂತೋಷ. ನೋಡುವ ನೀವು ಗಂಡ ಹೆಂಡತಿ ಯಾವಾಗ ಪ್ರೀತಿಲೆ ಅಂದ ಇದ್ರೆ ಅಂದ ಬಳಕ ನಮಗೂ ಸಂತೋಷ. ಹಾಗಾದ್ರೆ ಇಷ್ಟೆಲ್ಲ ಬಹಳ ಬಹಳ ಗಳಿಸೇನಂತ ಹೇಳ್ತೀಯಲ್ಲವ, ನಾಳೆ ನೀನು ಸತ್ತ ಮೇಲೆ ಹೊಲ ಏನಾರ ಬರ್ತದೇನು? ಯಾವುದು ಬರ್ಲಿಲ್ಲ. ಮನಿ ಬರ್ತದ? ಅದು ಬರ್ದಿಲ್ಲ. ಮತ್ತ ಮಕ್ಳು ಬರ್ತಾರೇನು? ಬರಂಗಿಲ್ರಿ. ಮತ್ತ ಹೆಂಡತಿ ನನ್ನ ಮ್ಯಾಗ ಬಹಳ ಕಾಜಿ ಅದಾಳ. ಹೌದು, ಬಹಳ ಪ್ರೀತಿ ಅದಾಳ. ಹೌದು ಅಂತಿ ಅಂದ ಬಳಕ ಅವಳು ನಿನ್ನ ಸಂಗಡ ಬರ್ತಾಳೇನು? ಬಹಳ ಆದ್ರೂ ಸುಡ್ಗಾರ್ತಕ್ಕ ಅಷ್ಟೇ ಬರ್ತಾಳ್ರಿ. ಮತ್ತ ಮನಿಗೆ ಬಂದ್ಬಿಡ್ತಾಳ? ಮತ್ತ ನನ್ನವಳು ಬಹಳ ಕಾಜಿ ಅದಾಳು ಅಂದ್ರೆ ಬರ್ಬೇಕಾಗಿತ್ತಲ್ಲ. ಯಾವ್ದು ಬರೋದಿಲ್ಲ ದೂತಿ, ಏನ್ ಹೇಳ್ತಾರ ಮಹಾತ್ಮರು, ನೀನಿರುವ ಪದಕ್ಕೆ ನೀನ್ ಆರು ಮತ್ತು ಅವರ ಆರು, ಅವರು ನಿನ್ನ ನಗಲ ದಿಹರ್ ಎಂಬ ಶ್ವಾನಿನ ಕನಸಿನಂತೆ ಸಂಸಾರವಿದು. ಇದೇನದಲ್ಲ ಮನುಷ್ಯನ ಶರೀರ, ಇದು ದೇವನ ಮನೆ ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಏನೇದೇವಲ್ಲ, ನಾಲ್ಕು ದಿವಸ ಬಾಡಿಗೆ ಇದ್ಕೊಂಡು ಹೋಗ್ಲಿಕ್ಕೆ ಬಂದೇವೆ, ಇದು ದೇವನ ಮನೆಯದ. ದೂತೆ, ನಿನ್ನ ಹೆಂಡತಿ ನಿನ್ನ ಸಂಗಡ ಬರೋದಿಲ್ಲ. ಬರೋದಿಲ್ಲ ಹೌದು. ಹಾ ನೋಡುವ ದೂತೆ, ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೇನೆ, ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅಂದ್ರೆ ಅತಿ ಶ್ರೇಷ್ಠವಾದಂತ ಮಾನವ ಜನ್ಮ. ಹೌದ್ರಿ, ಹೌದಲ್ಲೋ ಶ್ರೇಷ್ಠ. ಇಂತ ಮಾನವ ಜನ್ಮಕ್ಕೆ ನೀ ಬಂದಿ ಅಂದ ಬಳಕ ಹೌದ್ರಿ. ದೂಡ ದೂತೆ, ಇನ್ನೊಂದ್ ಏನಾರು ಗಳಿಸಿರ್ಬೇಕು ನೋಡು, ವಿಚಾರ ಮಾಡು. ಇನ್ನೊಂದ್ ಗಳಿಸಿನ್ರಿ. ಅದು ಯಾವುದು? ಊರು ಹೊರಗೆ ಮೂರುವರಿ ಮಳ ಸುಡಗಾರದಾಗ ಜಗ ಗಳಿಸಿ. ಶ್ರೇಷ್ಠ ಮಾಡಬಾರದು, ಹಾಗೆಲ್ಲ ಮಾತಾಡಬಾರ್ದು. ನೋಡು ನೀನು ಸತ್ತಂತಿ, ಊರಲ್ಲಿ ಮತ್ತೊಬ್ರು ಸಾಯ್ತಾ ಇದ್ದಾರೆ, ಬೇರೆ ಕುಣಿ ತೆಗೆದು ತಡ ಆಗ್ತದಂತ ತಿಳಿದು ತಿಳಿದು ನಿನ್ನ ಎಲ್ಲವನ್ನು ತೆಗೆದು ಕಡೆಗೆ ಒಗೆದು ಒಗೆದು ಆ ಹೆಣವನ್ನು ಅದ್ರಾಗ ಹಾಕ್ತಾರೆ, ನಿನ್ ಹೆಂಗ ಆಗ್ತದ? ಇದು ಅಲ್ಲರಿಪ್ಪ, ಇರ್ಲಿ, ನಮ್ಮ ಎಲ್ಲಾ ನೀವು ಸುಳ್ಳು ಮಾಡಿದಿರಿ, ನೀವು ಶಾಶ್ವತವಾಗಿ ಉಳಿಯಂತ ಏನು ಗಳಿಸಿಕೊಂಡಿರಿ ಹೇಳ್ರಲ್ಲ ನೋಡು. ನೋಡದೂತೆ, ನಾ ಎಲ್ಲಾ ಗಳಿಸಿನ ಕರೆ, ನಿನ್ನಷ್ಟೇನು ಗಳಸಾಕ ನನಗಾಗ್ಲಿಲ್ಲವಾ? ಗಳಸಾಕ ಒಂದು ಹದ ಬೇಕ್ರಿ. ಹೌದು, ಹದ ಬೇಕಲ್ವಾ, ಗಳಸಾಕ ಒಂದು ಹದ ಬೇಕ್ರಿ. ಹೌದು ನೋಡ್ರಿ, ಹಸು ಆದಾಗ ಉಣಬೇಕು, ನೀತಿ ಬಂದಾಗ ಗಪ್ಪನ ಮಣ್ಕೋಬೇಕು, ಹಸಿ ಆದಾಗ ಬಿತ್ತಿದ್ರೆ ಬೀಜ ಹುಸಿ ಹೋಗಂಗಿಲ್ರಿ. ದರ್ಬಂದಕ್ಕೆ ಹದ ಅದ, ಹದ ತಪ್ಪಿ ಬಿತ್ತಿದ್ರೆ ಬೆಳೆಯ ಬರುವುದುಂಟೆ. ಹೌದು, ಅದಕ್ಕೆ ದರ್ಬಂದ ಹದ ಅದ, ಹದ ಬೇಕು ದೂತೆ. ಕರೆ ಅದ, ನೀ ಹೇಳುದು ಕರೆ ಅದ. ನೋಡು ಮೊದಲು ನೀ ಏನ್ ಮಾಡು, ಮೊದಲಿಗೆ ನಾನು ಬಂದಂತವನು ಯಾರು ಯಾರು ಅನ್ನುವಂತದ್ದು ತಿಳಿದುಕೋ, ತಿಳ್ಕೊತೇನೆ. ಆಮೇಲೆ ನಾನು ಯಾರು ಯಾರು ಎಲ್ಲಿ ಇಲ್ಲಿಗೆ ಬಂದ ಕಾರಣವೇ ಕಾರಣ ಅನ್ನೋದು ನಾ ಹೇಳ್ತಾ ಇದ್ದೇನೆ. ಹೇಳ್ರಲ್ಲ ಈಗ, ಹಾಗಾದ್ರೆ ಕೇಳು. ಹೇಳಿ, ನಂದ ಕಂದ ಗೋವಿಂದ ಮುಕುಂದ. ಅಚ್ಯುತ ಅಚ್ಯುತ ಅನಂತ ಶೈನ ಅನಂತ ಶೈನ ಮುಕುಂದ ಮುಕುಂದ ಮುರಳೀಧರ ಮುರಳೀಧರ ಕೇಶವ ಕೇಶವ ಜನಾರ್ದನ. ಹೀಗೆ ನನಗೆ ಅನೇಕ ನಾಮಗಳುಂಟವ ದೂತೆ. ಹೀಗೆ ಅನೇಕ ನಾಮ ಹೇಳಿದ್ರೆ ನನಗೆ ಗುರುತಾಗುವುದಿಲ್ಲ. ಆಗಂಗಿಲ್ಲ. ಐದು ಮಂದಿ ಮುತ್ತೈದರು ಕೂಡಿಕೊಂಡು ಕೂಡಿಕೊಂಡು ಮುಂಚೆದಲ್ಲಿ ತೊಟ್ಟಿಲೊಳಗೆ ಹಾಕಿ ಹಾಕಿ ಜೋಗಳು ಬಾರಿದಂತ ನಿಜವಾದ ನಾಮ ಹೇಳಿದ್ರೆ ಗುರುತಾಗ್ತದ. ಇದು ಅಲ್ಲದೆ ನಿನ್ನ ತಂದೆ ಯಾರು ಯಾರು ತಾಯಿ ಯಾರು ಯಾರು ನಿಮ್ಮಿಂದ ಉದ್ಧಾರ ಆದವರು ಯಾರು ಹೇಳಿದಾದ್ರೆ ಗುರುತಾಗ್ತದೆ. ಸಂಹಾರ ಆದವರು ಯಾರು ಹೇಳಿದಾದ್ರೆ ಈಗ ಹಾಗಾದ್ರೆ ಕೇಳು. ಆ ವಸು ದೇವದೇವ ಕೀಸುತ ಯಾರು ಆಯಾವ ವಸು ದೇವ ದೇವಕಿಯರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಕರೆದ್ಬಿಡು, ಅದೇ ನನ್ನ ನಿಜವಾದ ಹೆಸರು. ಶೈನ ಪದ್ಮನಾಭಂ ಸುರೇಶ ವಿಶ್ವಾಕಾರಂ ಗಗನ ದೃಶ್ಯಂ ಮೇಘವರ್ಣಂ ಶುಭಾಂಗಣಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗ ವಿಜ್ಞಾನ ಗಮ್ಯಂ ಸರ್ವಲೌಕಿಕ ನಾದ ನಾರಾಯಣಂ ನಮೋ. ತಿಳಿತಲ್ಲ, ವಸುದೇವ ದೇವಕರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಅಂತ ಕರೆದ್ಬಿಡು. ಈಗ ನಾ ಅಲ್ಲಿಂದ ಇಲ್ಲಿಗೆ ನಾವ್ ಯಾರ್ಯಾರು ಕೂಡಿಕೊಂಡು ಬಂದಿದ್ದೀವಿ? ಆದಿಲಕ್ಷ್ಮಿ ರುಕ್ಮಿಣಿ ಬಂದಿದ್ದಾಳ, ಅವಳ ಆಶೀರ್ವಾದ ತೆಗೆದುಕೋ ನೋಡು. ನನ್ನ ಆಶೀರ್ವಾದ ಅಂತ ನಿನಗಾಯ್ತು, ಅವಳು ಆಶೀರ್ವಾದ ತೆಗೆದುಕೋ. ಅಮ್ಮ ನೀವು ಬಂದಂತವ್ರು ಯಾರು? ಏನಮ್ಮ ನನ್ನ ಕೇಳಕ್ಕೆ ನೀನು ಯಾರು? ನನಗೆ ದೂತೆ ದೂತೆ ಅಂತಾರೆ. ಏನು ದೂತೆ ದೂತೆ ಅಂತದ್ರ? ಹೆಣ್ಣು ಮಕ್ಕಳು ಎಲ್ಲರೂ ನನ್ನ ಪ್ರೀತಿ. ಅಮ್ಮ ತವರು ಮನೆ ಮೇಲ? ಹೌದಲ್ಲ. ಹೌದು. ಅಂದ ಮೇಲೆ ತಮ್ಮ ತವರು ಮನೆ ಯಾವುದು? ತವರು ಮನೆ ಯಾವುದು? ಅತ್ತೆ ಮನೆ ಯಾವುದು? ಅತ್ತೆ ಮನೆ ಯಾವುದು? ನೀವು ಇರ್ತಕ್ಕಂತ ಸ್ಥಾನ ಯಾವುದು? ನಾವು ಇರ್ತಕ್ಕಂತ ಸ್ಥಾನ ಯಾವುದು? ಹೇಳಿದಾದ್ರೆ ಗುರುತಾಗ್ತದ. ಅಮ್ಮ ಕ್ಷೀರಸಾಗರ ಬಂದು ತವರು ಮನೆ ಉಂಟು. ತವರು ಮನೆ ಉಂಟು. ದ್ವಾರಕಾ ಪಟ್ಟಣದಲ್ಲಿ ಬಂದು ಎಲ್ಲ ಅತ್ತೆ ಮನೆ ಉಂಟು. ಅತ್ತೆ ಮನೆ ಅದ? ನಾವು ಇರ್ತಕ್ಕಂತ ಸ್ಥಾನ ಯಾವುದು? ವೈಕುಂಠ ಪೂರ್ ನೋಡಮ್ಮ. ಅಲ್ಲ ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತೀರಿ. ಪಾಪ ಕುಂಟಗ ಕೊಟ್ಟೇ ಹಾಗೇನಲ್ಲ, ಅದು ಆ ವೈಕುಂಠಕ ಅಧಿಪತಿ ಆದಂತವ್ರಿಗೆ ನಮನ್ ಕೊಟ್ಟಿದ್ದಾರಮ್ಮ. ಅವರಿಗೆ ನಿಮ್ಮನ್ನು ಕೊಟ್ಟಾರ? ಹೌದು. ಇರ್ಲಿ ಬಿಡಿವ, ನಮ್ಮ ಅತ್ತೆ ಅವರಿದ್ದಾರೆ, ಅಮ್ಮ ಇದ್ದಾರೆ, ಮಾವ ಅವರಾದ್ರೂ ಇದ್ದಾರೆ, ಎಲ್ಲರೂ ಇದಾರ್ರಿ. ಹೌದು. ಇರ್ಲಮ್ಮ. ಅತ್ತೆ ಯಾರು? ಅತ್ತೆ ಯಾರು? ಮಾವನ ಯಾರು? ಮಾವು ಯಾರು? ಮಾವನ ಯಾರು? ಮಾವು ಯಾರು? ಹೇಳಿದ್ರ ಗುರ್ತಾಗ್ತದೆ. ಗುರ್ತಾಗ್ತದೆ. ಹೇಳಮ್ಮ. ದೇವಕೀಯನ ಮಾತಾಡ ನನಗೆ ಅತ್ತೆಯವರಾಗಬೇಕು. ವಾಸುದೇವರು ಮಾವಂದ್ರಾಗಲಿಕ್ಕೆ, ಇದು ಅಲ್ಲದೆ ಬಲರಾಮ ದೇವರು ಇದ್ದಾರಲ್ಲ, ಹಾಸು ಭಾವ ಆಗಲಿಕ್ಕೆ. ಇಲ್ಲಿ ಬಿಡವ ಭಾವ ಆಗಲಿ ಸನ್ಯಾಸಿ ಆಗಲಿ ನನಗೆ ಬೇಕಾದಂತ ಹೆಸರು ಬರಲಿಲ್ಲ. ಏನಮ್ಮ ಅಂದ್ರ ನಿಮ್ಮ ಪುರುಷಾಂದ್ರ ಹೆಸರು ಬರಲಿಲ್ಲ? ಈಗ ನೋಡಮ್ಮ, ಈ ಕೂಡಿದಂತಹ ಸಭೆಯಲ್ಲಿ ಪರಮಾತ್ಮರ ಹೆಸರಕ್ಕೆ ಏನ್ರಿ ತಾವು ತಿಳಿದವರು ಬಲ್ಲವರು ದೊಡ್ಡವರು ಇದ್ದ ನಾಚಾಕ್ ಹೋಗಬಾರ್ದು. ಹೌದಾ? ಇವರೆಲ್ಲ ಯಾಕೆ ಕೂಡ್ಯಾರಂದ್ರೆ ಪರಮಾತ್ಮರ ಹೆಸರು ಕೇಳ್ಬೇಕಂತ. ಹೌದಾ? ಹೌದಲ್ರಿ. ಹೌದೌದು. ನೀವು ನಾಚಾಕ್ ಹೋಗ್ಬೇಡ್ರಿ, ನಾನು ಭಕ್ತಿಯಿಂದ ಕೇಳ್ತೀನಿ. ಹಾಗಾದ್ರೆ ನಾನು ಭಕ್ತಿ ಯಾವಾಗ ಪರಮಾತ್ಮರ ಹೆಸರು ಹೇಳಿದಿರಿ ನನಗೀಗ ಆನಂದ ಆತು. ಇವರಿಗೂ ಆನಂದ ಆಗಿದೆ, ಆನಂದ ಆಗಿದೆ. ಮತ್ ನಮಗೂ ಆದ್ರೆ ಆನಂದ, ಇವರಿಗೂ ಆನಂದ ಆಗಿದೆ. ಅಂದ್ಮ್ಯಾಗ ಇಂಥ ಆನಂದ ಸಮಯದೊಳಗ ಚಿಲ್ಕದ ಕೊಂಜ ಯಾಕೆ ಸತ್ಬಾಮಿದ್ದಾಳಲ್ಲ ಅವಳು ನನಗೆ ಏನಾಗ್ತಾ ಇದ್ದಾಳೆ? ಸಮಿತಿ ಆದ್ರೆ ನಿನಗಾದಾಳ, ನನ್ ದೊಡ್ಡ ಬಾಳ್ವೆ ಮಾಡ್ತಾಳೆ. ಹೌದು, ಸಮಿತಿ ಹೊತ್ತಿಕ್ಕಿಂತ ಬಾಳ್ರಿ ಕೆಟ್ಟದ್ದು. ಹೌದಲ್ಲ? ಯಾಕೆ ಅಂದ್ರೆ ಗೊಂಜಾಳ ತಂಗಿ ಸುಟ್ಕೋತೇನೆ ಅತ್ತ, ನಿಮ್ ಮನೆಗೆ ಬೆಂಕಿ ಹಚ್ಚಿ ಸುಟ್ಕೋತ ಹೋಗಿ. ಇರ್ಲಿ ವಾ, ತಮ್ಮ ಹೆಸರು ಬರ್ಲಿಲ್ಲ. ಈಗ ಹೌದಮ್ಮ, ಅನುರೇಣಿ ಅನುರೇಣಿ ನಲಪುರಣಿ ನಲಪುರಣಿ ಶ್ರೀಕೃಷ್ಣನ ಪತ್ರಾಣಿ ರಾಣಿ ನಿನಗೆ ಬಂದು ರಣ್ಯ ರುಕ್ಮಿಣಿ ರಣ್ಯ ರುಕ್ಮಿಣಿ ಅಂತ ಏನ್ ತೊಗರಿಮಿಣಿ ಕುಣಿಕಿಣಿ ನಾರ್ಮಿಣಿ ವೈರ್ಮಿಣಿ ಹರ್ಮಿಣಿ ಇವೆಲ್ಲ ಹೆಸರು ನಮ್ಮವ್ವ. ಯಾಕೆ ಚಲೋ ಇಲ್ಲ? ನೀವು ಚಲುವಿಲ್ಲ. ಒಂದ್ರಕ್ಕಿಂತ ಒಂದು ಉಠಾಣ ಉಠಾಣ ಅಂದ್ರೆ ಏನದ ಅಂದ್ರೆ ಚಲು ಚಲೋ. ಹೌದು, ಹೇಳವ ನೋಡಿ. ನನಗೂ ಸ್ವಲ್ಪ ನಾಚಿಕ್ ಬರ್ತವ ಹೇಳು. ಹಿರಿವೀರವ ಚಿಕ್ಕವೀರವ ಬಾಳ ಚಲೋ ಅದವ. ಉದ್ದವ ಉಡ್ತವ ಇವಾಗನೇ ಉತ್ತಮ. ನನ್ನ ಹೆಸರು ತಳದವ, ನಮ್ಮ ಹೆಸರು ತಳ. ಇವ್ರ ನಿಮ್ಮ ಅವ್ರ ಇವ್ರ ನಮ್ಮ ಅವ್ರಿ. ಹಾ ಹಾ, ನೀವು ಅವ್ರವ್ರು ಅವ್ರವ್ರಿ. ಇರ್ಲಿ ಬಿಡ, ಇರ್ಲಿವಾ. ನೀವೇ ಎಲ್ಲಿ ಬರ್ಲಿಕ್ಕೆ ಕಾರಣ ತಾಯಿ? ಕಾರಣದ ಏನ್ ಕಾರಣ? ಪರಮಾತ್ಮರು ಎಲ್ಲ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿನಗಳದು ಅವರು ಸೋದರತ್ವವಾಗಿ ಬಂದಿದ್ದೇನಮ್ಮ. ನೋಡಮ್ಮ, ಸೋದ್ ಮಾಡ್ಕೊತ ಹೋಗು ನೋಡ್ರಿ. ಹೋಗಣಮ್ಮ, ಪರಮಾತ್ಮರ ನಾಮಸ್ಮರಣ ಮಾಡೋಣ. ಬರ್ತಾರ ಮಾಲ. ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟ ಕೇಳಿದಿರಿ. ನಡೆಸಿಕೊಟ್ಟವರು ಹನುಮಂತ್ ಹುಜ್ಜನವರ್ ಹಾಗೂ ಸಂಗಡಿಗರು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಂದು ಕೃಷಿ ಹಾಡನ್ನು. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು, ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ವರವನ್ನು ಎದುರಿಸಿ ನೀ ಬೆಳೆಯುವೆ, ಬರಡಲು ಹಯನ ನೀ ತುಂಬುವೆ. ವರವನ್ನು ಎದುರಿಸಿ ನೀ ಬೆಳೆಯುವೆ, ಬರಡಲು ಹಯನ ನೀ ತುಂಬುವೆ. ರೋಗವೆದುರಿಸಿ ನೀ ಬಾಳುವೆ.